ನಿನಗೆ ತನ್ನ ಘೋರ ರೂಪವ ತೋರಿ ಹಾರಿದ ಗಗನಕ್ಕೆ ಸೇರಿದ ಧರೆಗೆ ಗೋಕುಲ ಭುವರಣನ ಉದರದಲ್ಲಿ ಪುಟ್ಟೆ ಸ್ಥಿರ ಕಂಸಗೆ ತನ್ನ ಘೋರ ರೂಪವ ತೋರಿ ಹಾರಿದ ಗಗನಕ್ಕೆ ಸೇರಿದ ಧರೆಗೆ ಮಂಗಳೋ ಜಯ ಮಂಗಳೋ ಕರತೊಳ್ಳು ಪರಶು ಪಾಶ ಅಂಕುಶ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿಯ ತಿಳ ಆರತಿಯ ಬೆಳಗಿರ ಮಹಿಷಾಸುರ ಮರ್ದಿನಿಗೆ ಕಿಂಕಿನಿ ಹರಕೆಯುರ ಹಾರಿಣಿ ಸುರನ್ನಳಿಗೆ ಮಂಗಳು ಶುಭ ಮಂಗಳು ಜಯ ಮಂಗಳು ಗಜಮುಖದ ಬಗೆ ಗಣಪಯ ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಕವಿ ದೇವಿದಾಸ ವಿರಚಿತ ಅಭಿಮನ್ಯು ಕಾಳಗ, ಭಾಗವತರು ಎಚ್ ಸುಜಯೀಂದ್ರ ಹಂದೆ, ಮದ್ದಳೆ ಸುದರ್ಶನ ಉರಾಳ ಹಂದಟ್ಟು, ಚಂಡೆ ನವೀನ್ ಮಣೂರು, ಶ್ರುತಿ ವೆಂಕಟೇಶ ವೈದ್ಯ, ನಿರೂಪಣೆ ರಾಘವೇಂದ್ರ ತುಂಗ. ಆಕಾಶವಾಣಿ ಮಂಗಳೂರು, ಸಮಯ 7:19:05. ಇದೀಗ ಭಕ್ತಿಗೀತೆಗಳು. ವಿದ್ಯಾಭೂಷಣ ಅವರು ಹಾಡಿರುವ ಜಗನ್ನಾಥ ದಾಸರ ಕೀರ್ತನೆ. ರಾಘವೇಂದ್ರ ಕೃಪಾಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ರಾಘವೇಂದ್ರ ರೋಗಹರಣೆ ಕೃಪಾಸಾಗರ ಶ್ರೀ ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ರೋಗಹರಣೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ರೋಗಹರಣೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ರಾಘವೇಂದ್ರ ಪರಿಪಾಲಿಸೋ ಸಂತತ ದುರ್ಮತ ತ್ವಾಂತ ದಿವಾಕರ ಸಂತತ ದುರ್ಮತ ತ್ವಾಂತ ದಿವಾಕರ ಸಂತ ವಿಂತ ಮಾತಲಾಲಿಸು ಸಂತ ವಿಂತ ಮಾತಲಾಲಿಸು ರೋಗಹರಣೆ ಕೃಪಾ ಸಾಗರ ಶ್ರೀ ಗುರು ಸೇವಕ ಜನರೊಳಗಾಡಿಸೋ, ಸೇವಕ ಜನರೊಳಗಾಡಿಸೋ, ಸೇವಕ ಜನರೊಳಗಾಡಿಸೋ, ರೋಗಕರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಮಹಿಮ ಜಗನ್ನಾಥ ವಿಠಲ ಪ್ರಿಯ, ನಿನ್ನಾರಾಧನೆ ಮಾಡಿಸೋ, ಘನ ಮಹಿಮ ಜಗನ್ನಾಥ ವಿಠಲ ಪ್ರಿಯ, ನಿನ್ನಾರಾಧನೆ ಮಾಡಿಸೋ, ರೋಗಹರನೆ ಕೃಪಾ ಸಾಗರ ಶ್ರೀ ರಾಘವೇಂದ್ರ ಪರಿಪಾಲಿಸೋ, ರಾಘವೇಂದ್ರ ಪರಿಪಾಲಿಸೋ, ರಾಘವೇಂದ್ರ ಪರಿಪಾಲಿಸೋ. ರಾಜ್ಕುಮಾರ್ ಭಾರತಿಯವರು ಹಾಡಿರುವ ಪುರಂದರದಾಸರ ಕೀರ್ತನೆ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರು. ಮನೆಗೆ ಬಂದರು ಬಾಗಿಲ ತೆಗೆಯಿರೋ, ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆಗೆಯಿರೋ, ಕಾಮಧೇನು ಬಂದಂತಿದೆ ವರವ ಬೇಡಿರೋ, ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆಗೆಯಿರೋ. ಚೆಂಡು ಬುಗುರಿ ಚಿನ್ನಿಕೋಲು ಗೆಜ್ಜೆಯ ಜಯಾಡುತ್ತಾ, ದುಂಡು ಮಲ್ಲಿಗೆ ಮುಡಿದು ಕೊಳಲನು ದೀಪಾಡುತ್ತಾ, ದುಂಡು ಮಲ್ಲಿಗೆ ಮುಡಿದು ಕೊಳಲನು ದೀಪಾಡುತ್ತಾ, ಹಿಂಡು ಹೆಂಗಳ ಮುದ್ದು ಮೊಗದ ಸೊಬಗನು ಬಂಧು ಮಾಡಿ ಬಾಲಯರೊಡನೆ ಸರಸವಾಡುತ್ತಾ, ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆಗೆಯಿರೋ. ಅಜನ ಪಡೆದ ದೇವದೇವನು, ಹೊಕ್ಕುಳಲ್ಲಿ ಅಜನ ಪಡೆದ ದೇವದೇವನು, ಚಿಕ್ಕ ಅಂಗುಷ್ಟದಲ್ಲಿ ಗಂಗೆಯ ಪಡೆದವನು, ಮಕ್ಕಳ ಮಾಣಿಕ್ಯ ಗುರು ಪುರಂದರ ವಿಠಲನು ಮಕ್ಕಳ ಮಾಣಿಕ್ಯ ಗುರು ಪುರಂದರ ವಿಠಲನು ಅಕ್ಕರೆಯೊಡನೆ ಮುಕುತಿ ಕೊಡುವ ರಂಗನಾಥನು ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆಗೆಯಿರೋ ಕಾಮಧೇನು ಬಂದಂತಿದೆ ವರವ ಬೇಡಿರೋ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆಗೆಯಿರೋ ಬಾಗಿಲ ತೆಗೆಯಿರೋ ಬಾಗಿಲ ತೆಗೆಯಿರೋ ರಾವಣರ ಅಹಂ ಇಲ್ಲ ಎನಿಸಿದೆ ಅಂಜಿದ ಸುಗ್ರೀವಗೆ ವಿಜಯ ಮಾಲೆ ಧರಿಸಿದೆ ಅಹಿಮಹಿ ರಾವಣರ ಅಹಂ ಇಲ್ಲ ಎನಿಸಿದೆ ಅಂಜಿದ ಸುಗ್ರೀವಗೆ ವಿಜಯ ಮಾಲೆ ಧರಿಸಿದೆ ಕೋಟೆ ಕಾಯ್ದ ಲಂಕಿಣಿಗೆ ಕೋಟಲ ನೀ ಕೊಟ್ಟೆ ಕೋಟೆ ಕಾಯ್ದ ಲಂಕಿಣಿಗೆ ಕೋಟಲೆ ನೀ ಕೊಟ್ಟೆ ಅಶೋಕವನದಿ ಸೀತಾದೇವಿಗೆ ಮುದ್ರಿಕೆಯನ್ನು ಕೊಟ್ಟೆ ರಾಮಪ್ರಿಯ ಆಂಜನೇಯ ನಿನಗೆ ಜಯ ಜಯ ಭುಜದಲ್ಲಿ ಶ್ರೀರಾಮ ಲಕ್ಷ್ಮಣರ ಹೊತ್ತನಿವ ಭುಜಬಲ ಶೌರ್ಯದಲ್ಲಿ ಸರಿಸಾಟಿ ಇಲ್ಲದವ ಭುಜದಲ್ಲಿ ಶ್ರೀರಾಮ ಲಕ್ಷ್ಮಣರ ಹೊತ್ತನಿವ ಭುಜಬಲ ಶೌರ್ಯದಲ್ಲಿ ಸರಿಸಾಟಿ ಇಲ್ಲದವ ಭಕ್ತಿಯೇ ಮೈತಾಳಿ ಸರ್ವಶಕ್ತನಾದನಿವ ಭಕ್ತಿಯೇ ಮೈತಾಳಿ ಸರ್ವಶಕ್ತನಾದನಿವ ಹೃದಯದಲ್ಲಿ ವೀಣೆಯಾಗಿ ರಾಮನನ್ನೇ ಪಡೆದನಿವ ರಾಮಪ್ರಿಯ ಆಂಜನೇಯ ನಿನಗೆ ಜಯ ಜಯ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುತ್ತಿರುವಿರಿ.